ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ. ಇಂದು ಕೇಳೋಣ ಕೃಷಿ ಕಾರ್ಯಗಳಲ್ಲಿ ಭಾಗಿಯಾಗಿರುವ ಮಡಿಕೇರಿ ತಾಲೂಕು ಮರಗೋಡು ಗ್ರಾಮದ ಯುವಕ ಕಟ್ಟೆಮನೆ ಜಿ ಪ್ರಧಾನ ಅವರೊಂದಿಗಿನ ಸಂವಾದ. ರೈತ ಬಾಂಧವರೇ, ಕೇಳಿದ್ರೆ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಉದ್ಯೋಗದ ಅವಕಾಶಗಳಿದ್ದಾವೆ. ಎಷ್ಟೋ ಹಳ್ಳಿಗಳಲ್ಲಿ ಓದಿರುವ ಮಕ್ಕಳು ಹಳ್ಳಿ ಬಿಟ್ಟು ಪೇಟೆ ಸೇರಿದರೆ ಕೃಷಿ ಬಿಟ್ಟು ಮತ್ತೊಂದು ಉದ್ಯೋಗಕ್ಕೆ ಹೋಗಿದ್ದಾರೆ. ಕೆಲವೇ ಕೆಲವು ಮಕ್ಕಳು ವಾಪಸ್ ಬಂದಿದ್ದಾರೆ, ಕೃಷಿಯನ್ನ ಇಷ್ಟಪಟ್ಟು ಸ್ವೀಕರಿಸಿದ್ದಾರೆ. ಇತ್ತೀಚಿನ ಕೊರೋನಾ ಅನೇಕ ಪಾಠಗಳನ್ನ ಕಲಿಸಿದೆ. ಬೆಂಗಳೂರಿನಲ್ಲಿದ್ದವರು ಅಥವಾ ಹೊರಗಡೆ ದೇಶದಲ್ಲಿದ್ದವರು ಹಳ್ಳಿಗೆ ಬಂದಿದ್ದಾರೆ, ಹಾಗೆ ನೋಡ್ತಾ ನೋಡ್ತಾ ಕೃಷಿಯಲ್ಲಿ ತಮ್ಮನ್ನ ಚೆನ್ನಾಗಿ ತೊಡಸ್ಕೊಂಡಿದ್ದಾರೆ. ಇನ್ನು ಕೆಲವರು ಬಾಲ್ಯದಿಂದನೇ ಕೃಷಿಯಲ್ಲಿ ಬೆಳೀತಾ ಬೆಳೀತಾ ಉದ್ಯೋಗವನ್ನು ಮಾಡ್ತಾ ಕೃಷಿ ಕೆಲಸಗಳಲ್ಲಿ ಭಾಗಿಯಾಗ್ತಾ ಅಪ್ಪ ಅಮ್ಮಗಳಿಗೆ ನೆರವಾಗಿದ್ದಾರೆ. ಇವತ್ತು ನಾವು ಮಡಿಕೇರಿ ತಾಲೂಕು ಮರಗೋಡು ಗ್ರಾಮದ ಕಟ್ಟೆಮನೆ ಪ್ರೇಮ ಗಣೇಶ್ ಅವರ ಪುತ್ರ ಕೆಜಿ ಪ್ರಧಾನ್ ಅವರು ಜೊತೆ ಸಂದರ್ಶನ ಮಾಡ್ತಾ ಇದೀವಿ. ಶ್ರೋತೃಗಳೇ, ಪ್ರಧಾನ್ ಅವರು ಇಂಜಿನಿಯರಿಂಗ್ ಪದವಿ ಮಾಡಿಕೊಂಡು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಕೊರೋನಾದ ಹಿನ್ನೆಲೆಯಲ್ಲಿ ಈಗ ಹಳ್ಳಿಯಲ್ಲಿ ಇದ್ದುಕೊಂಡು ಆ ಕೆಲಸವನ್ನು ನಿಭಾಯಿಸಿಕೊಂಡು ಕೃಷಿ ಕೆಲಸಗಳಲ್ಲೂ ಭಾಗಿಯಾಗ್ತಿದ್ದಾರೆ. ಚಿಕ್ಕವರಿದ್ದಾಗಲಿಂದನೂ ಕೃಷಿಯ ಸಂಪರ್ಕ ಇದೆ. ಯುವಕರಿಗೆ ಕೃಷಿ ಉಪಯುಕ್ತವಾದಿದೆ. ಅಪ್ಪ ಅಮ್ಮಗಳು ಗಟ್ಟಿ ಇರೋ ತನಕ ಮಕ್ಕಳು ಉದ್ಯೋಗ ಮಾಡಲಿ, ನಾವು ಮೆತ್ತಗಾದ್ಮೇಲೆ ಮಕ್ಕಳು ಮುಂದುವರಿಸ್ತಾರೆ ಅಂತ ಅನ್ಕೊಂಡು ಎಷ್ಟೋ ಜನ ಹೇಳೋದಿದೆ, ತಪ್ಪೇನಿಲ್ಲ. ಇನ್ನು ಕೆಲವು ಮಕ್ಕಳಿಗೆ ವಿದ್ಯೆ ಹತ್ತುವುದಿಲ್ಲ, ಪ್ರತಿಭಾವಂತರಾಗುವುದಿಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲಿ. ಅಂಥವರೆಲ್ಲ ಬೇಗ ಬಂದ್ಬಿಡ್ತಾರೆ ಅಥವಾ ತಂದೆ ತಾಯಿಗಳು ಬೇಗ ಕರ್ಸ್ಕೊಂಡ್ಬಿಡ್ತಾರೆ. ಇನ್ನು ಕೆಲವೊಬ್ರು ಕಷ್ಟಪಟ್ಟು ಓದ್ಲಿ ಓದ್ಲಿ ಅಂತ ಅನ್ಕೊಂಡು ತುಂಬಾ ಕಷ್ಟಪಟ್ಟು ಹಣವನ್ನ ವ್ಯಯ ಮಾಡ್ತಾರೆ, ಸಮಯವನ್ನು ವ್ಯರ್ಥ ಮಾಡ್ತಾರೆ. ಕೆಜಿ ಪ್ರಧಾನ್ ಅವರ ಅನುಭವ ಹೇಗಿದೆ ಅನ್ನೋದನ್ನ ಇವತ್ತು ಆಲಿಸಿಕೊಳ್ಬಹುದು. ಪ್ರಧಾನ್, ನಿಮ್ಮ ವಯಸ್ಸೇನು ಮತ್ತು ವ್ಯಾಸಂಗ ಮುಗಿಸಿ ಎಷ್ಟು ವರ್ಷ ಆಯ್ತು? ನಮಸ್ತೆ. ಇವಾಗ 37 ಇಯರ್ಸ್ ಆಗಿದೆ ನನಗೆ. ನಾನು ಇಂಜಿನಿಯರಿಂಗ್ 2008 ಅಲ್ಲಿ ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ ನಾನು ಸ್ವಲ್ಪ ಟೈಮ್ ಮಿಡ್ಲ್ ಈಸ್ಟ್ ಕೂಡ ವರ್ಕ್ ಮಾಡಿದ್ದೀನಿ. ಇವಾಗ ಅಪ್ಪ ಅಮ್ಮಂಗೆ ಹೆಲ್ಪ್ ಆಗ್ಲಿ ಅಂತ ತೋಟದಲ್ಲೂ ಕೆಲಸ ಮಾಡ್ತೀನಿ. ಬಾಲ್ಯದಲ್ಲಿನೂ ಕೆಲಸ ಮಾಡ್ತಾ ಇದ್ರಲ್ವಾ? ಬಾಲ್ಯದಲ್ಲಿ ಅಂತೇನಿಲ್ಲ, ಬಟ್ ಒಂದು 2004 ಅಂದ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ತೋಟದಲ್ಲಿ ಕೂಡ. ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಇದೆಲ್ಲ ಎಲ್ಲಿ ಆಯ್ತು ನಿಮ್ದು? 7th ಗಂಟೆ ಮಡಿಕೇರಿಲಿ ಓದಿದ್ದೀನಿ, ಆಮೇಲೆ ಚಿಕ್ಕಮಗಳೂರಲ್ಲಿ ಹೈಸ್ಕೂಲು, ಆಮೇಲೆ ಇಂಜಿನಿಯರಿಂಗ್ ಹಾಸನ್ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ಅಷ್ಟಾಗಿ ನಿಮ್ಗೆ ಎಕ್ಸ್ಪೋಜರ್ ಸಿಗ್ಲಿಲ್ಲ ಅಗ್ರಿಕಲ್ಚರ್ ಅಲ್ವಾ? ನಮಗೆ ಸೆಮಿಸ್ಟರ್ ಹಾಲಿಡೇಸ್ ಇರ್ತಾ ಇತ್ತು, ಆ ಟೈಮ್ಲಿ ಬಂದು ನಾನು ಕಾಫಿ ತೋಟದಲ್ಲಿ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡ್ತಾ ಇದ್ದೆ. ವಿಶಾಲವಾದ ಕಾಫಿ ತೋಟ ಇದೆ, ಕಾಳು ಮೆಣಸನ್ನು ಬೆಳೀತಾ ಇದ್ರಿ, ಮತ್ತೆ ಅಪ್ಪ ಅಮ್ಮಗಳು ಚೆನ್ನಾಗಿ ತೋಟವನ್ನು ಅಭಿವೃದ್ಧಿ ಪಡಿಸ್ಕೊಂತ ಬಂದಿದ್ದಾರೆ. ಗಟ್ಟಿ ಮನೆತನ ನಿಮ್ದು, ಹೇಗಿದೆ ನಿಮ್ಮ ಆಸಕ್ತಿ ಇತ್ತೀಚಿನ ವರ್ಷಗಳಲ್ಲಿ? ನಮ್ದು ಹೇಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸುಮಾರಾಗಿ ಎಸ್ಟಾಬ್ಲಿಷ್ಡ್ ತೋಟ ಆಗಿದೆ. ತುಂಬಾ ಕಷ್ಟಪಟ್ಟು ಮಾಡ್ಬೇಕು ಅಂತ ಏನಿಲ್ಲ, ಇರೋದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಸುಲಭನೇ ಆಗ್ತಾ ಇದೆ. ಲೇಬರ್ ಮ್ಯಾನೇಜ್ಮೆಂಟ್ ಒಂದು ಇಂಪಾರ್ಟೆಂಟ್ ಥಿಂಗ್, ಲೇಬರ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರೆ ತೋಟ ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಪ್ರಧಾನ್, ಈಗ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಸ್ಕೊಂಡಿದ್ರೆ ಅಥವಾ ಬೇರೆ ಉದ್ಯೋಗ ಮಾಡ್ತಾನೆ ಇದನ್ನ ನಿಭಾಯಿಸಿಕೊಂಡು ಹೋಗ್ತಾ ಇದ್ರೆ ಹೇಗೆ? ನನ್ ಬೇರೆನೂ ಉದ್ಯೋಗ ಇದೆ, ಹಾಗೆ ನಾನು ಸೀಸನ್ ಟೈಮ್ಲಿ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಈ ಡಿಸೆಂಬರ್ ಇಂದ ಒಂದ್ ಅಟ್ ಲೀಸ್ಟ್ ಒಂದ್ ಮಾರ್ಚ್ ಏಪ್ರಿಲ್ ತನಕ ಸೀಸನ್ ಟೈಮ್ ಇರುತ್ತೆ, ಆ ಟೈಮ್ಲಿ ಒಂದ್ 4-5 months ಅಂತೂ ಇಲ್ಲೇ ಇರ್ತೀನಿ. ಕಂಪ್ಲೀಟ್ ಎಲ್ಲ ಕೆಲಸ ಮಾಡಾದ್ಮೇಲೆ ಮಾತ್ರ ನಾನು ನನ್ನ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಜಾಸ್ತಿ. ಅಪ್ಪ ಅಮ್ಮಗಳು ಕಲ್ಸಿದ್ದು ಬೇರೆಯವರಿಂದ ಕಲ್ತಿದ್ದು ಕೃಷಿದು ಹೇಗೆ? ಅದೇ ನೋಡ್ತಾ ನೋಡ್ತಾನೆ ಕಲ್ತ್ಕೊಂಡು ಹೋಗಿದ್ದು ಅಂತ ಅಂದ್ರೆ, ಸುಮಾರೆಲ್ಲ ಅಮ್ಮನ ಹತ್ರ ಕೇಳ್ಕೊಂಡು ಕಲಿತೇನೆ. ಯಾಕಂದ್ರೆ ಅವರಿಗೆ ನಮ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ತೋಟದ ಬಗ್ಗೆ. ಸೊ ಇನ್ನು ಕಲಿತಾನೆ ಇದ್ದೀನಿ ಅಂತ ಹೇಳ್ಬೋದು ಅಷ್ಟೇ, 100% ನಾಲೆಜ್ ಇದೆ ಅಂತ ನನಗೆ ಏನು ಹೇಳಕ್ಕಾಗಲ್ಲ. ಅಪ್ಪ ಅಮ್ಮಗಳ ಆಲೋಚನೆ ಮತ್ತು ನಿಮ್ಮ ಆಲೋಚನೆಗಳು ಭಿನ್ನ ಭಿನ್ನವಾಗಿ ಇರ್ತವೆ ಸಾಮಾನ್ಯವಾಗಿ, ಯಾಕಂದ್ರೆ ಯುವಕರಲ್ಲಿರುವ ಒಂದು ಆ ಚುರುಕುತನ ಅಥವಾ ಆಲೋಚನೆಗಳು ಮತ್ತಿನ್ನು ನಿರೀಕ್ಷೆಗಳು ಹೀಗೆ ಬೇರೆ ಬೇರೆ ಇದ್ದೇ ಇರ್ತವೆ. ಹೇಗೆ ಅನಿಸುತ್ತೆ ಅವರ ಒಂದು ಕೆಲಸಗಳು ನಿಮ್ಮ ಒಂದು ಆಲೋಚನೆಗಳು ತಾಳೆ ಆಗ್ತವಾ ಹೇಗೆ? ಅಲ್ಲ, ಇಬ್ರದ್ದು ಥಾಟ್ಸ್ ಬೇರೆ ಬೇರೆ ಇರುತ್ತೆ, ಬಟ್ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಬ್ರು ಚೆನ್ನಾಗಿ ಡಿಸ್ಕಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಒಂದು ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಮುಂದಕ್ಕೆ ಹೋಗೋಕ್ಕೆ ಸರಿಯಾಗುತ್ತೆ. ನೀವು ಇಂಜಿನಿಯರಿಂಗ್ ಯಾವುದು ವಿಷಯ ಓದಿದ್ದು? ನಂದು ಆಟೋಮೊಬೈಲ್ ಇಂಜಿನಿಯರಿಂಗ್. ಕೃಷಿಯಲ್ಲಿ ವಾಹನಗಳು ಬೇಕು, ಯಂತ್ರೋಪಕರಣಗಳು ಬೇಕು, ಸಾಂಪ್ರದಾಯಿಕ ಕ್ರಮಗಳನ್ನು ಅನುಸರಿಸಬೇಕು ಹೀಗೆ. ಇವತ್ತು ಒಂದ್ ರೀತಿಯಲ್ಲಿ ಕೃಷಿ ಹೀಗೆ ಹಾಗೆ ಅಂತ ಹೇಳಲಿಕ್ಕೂ ಆಗುದಿಲ್ಲ, ಆ ಮಟ್ಟದಲ್ಲಿ ಕೊಡ್ತಾ ಇದೆ. ಈ ಕಡೆ ನಾವು ಎಷ್ಟು ಹಾಕಿದ್ರು ಸಾಲದು, ಎಷ್ಟು ಪರಿಶ್ರಮ ಪಟ್ಟರು ಸಾಲದು, ಎಷ್ಟು ಬಂದ್ರು ಸಾಲದು ಅನ್ನೋ ತರ ಆಗಿದೆ ಅಲ್ವಾ? ಇಲ್ಲ, ಹಾಗೇನಿಲ್ಲ. ಇಟ್ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಕಾಫಿ ಮತ್ತೆ ಪೇಪರ್ ಪ್ರೈಸ್ ಚೆನ್ನಾಗೇ ಇದೆ, ಶ್ರಮ ಪಟ್ಟಕ್ಕೆ ಡೆಫಿನೆಟ್ಲಿ ರಿಟರ್ನ್ಸ್ ಬಂದೇ ಬರುತ್ತೆ. ಏನೇನು ಮುಖ್ಯವಾದ ಕೆಲಸಗಳನ್ನ ಮಾಡ್ತಿದ್ರಿ ಕಾಫಿ ಮತ್ತು ಕಾಳುಮೆಣಸಿನಲ್ಲಿ ಒಳ್ಳೆ ಇಳುವರಿ ಬರಬೇಕಾದ್ರೆ? ನಿಮ್ಮ ಒಂದು ಆಲೋಚನೆಗಳನ್ನು ಹೇಗೆ ಅನುಷ್ಠಾನಕ್ಕೆ ತಂದಿದ್ದೀರಿ ಅಪ್ಪ ಅಮ್ಮಗಳ ಸಹಕಾರದಿಂದ ಅಥವಾ ಅವರನ್ನು ಒಪ್ಪಿಸಿ? ಮೇನ್ಲಿ ನಾವು ಏನು ಅಂತಂದ್ರೆ, ಈಗ ಕಾಫಿ ಪಿಕಿಂಗ್ ಆಗಿದ ತಕ್ಷಣ ಒಂದು ಫೆಬ್ರವರಿ 2nd week ಹಂಗೆ ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇರಿಗೇಷನ್ ಹೇಗೆ ಅಂತೇಳಿದ್ರೆ, ಎಲ್ಲ ನಮ್ಮ ತೋಟಕ್ಕೆ ಸಬ್ಮರ್ಸಿಬಲ್ ಎಲೆಕ್ಟ್ರಿಕ್ ಮೋಟರ್ ಹಾಕೊಂಡಿದೀವಿ, ವಿತ್ ಅಂಡರ್ಗ್ರೌಂಡ್ ಪೈಪ್ ಮಾಡಿದೀವಿ, ಮೇನ್ ಲೈನ್ ಅಂಡರ್ಗ್ರೌಂಡ್ ಪೈಪ್ ಆಗಿರುತ್ತೆ. ಇದೊಂದು ನಮ್ದು ಹೇಗೆ ಅಂತೇಳಿದ್ರೆ, ಮೋಸ್ಟ್ ಆಫ್ ದ ಹೆಕ್ಟಿಕ್ ಆಫ್ ದ ವರ್ಕ್ ನ ಈಸಿ ಮಾಡುತ್ತೆ, ಯಾಕೆಂತಂದ್ರೆ ಅಂಡರ್ಗ್ರೌಂಡ್ ಪೈಪ್ ಆಗಿರೋದ್ರಿಂದ, ಯಾಕಂದ್ರೆ ಮೇನ್ ಲೈನ್ ಹಾಕೋದು ತುಂಬಾ ಕಷ್ಟದ ಕೆಲಸ. ಇದೊಂದು ಈಸಿ ಆಗಿರುತ್ತೆ ನಮಗೆ, ಅಂಡರ್ಗ್ರೌಂಡ್ ಪೈಪ್ ಹಾಕ್ಬಿಟ್ಟು ಬೇಕಾಗಿದ ಕಡೆ ಎಲ್ಲ ಒಂದೊಂದು ಗೇಟ್ ವಾಲ್ ಕೊಟ್ಕೊಂಡಿದೀವಿ. ನಮಗೆ ಇರಿಗೇಷನ್ ಮಾಡೋದು ಅಷ್ಟೊಂದು ಡಿಫಿಕಲ್ಟ್ ಕೆಲಸ ಅಂತ ಅನ್ಸದೇ ಇಲ್ಲ. ಅಂದ್ರೆ ಪ್ರತಿ ಸಾರಿ ಅಥವಾ ಪ್ರತಿ ವರ್ಷ ಪೈಪ್ ಗಳನ್ನ ಜೋಡಿಸ್ಬೇಕು, ನೀರು ಹೊಡಿಲಿಕ್ಕೆ ತ್ರಾಸ ಪಡ್ಬೇಕು ಅನ್ನೋದೇನಿಲ್ಲ, ಖಾಯಂ ಆಗಿ ಪೈಪ್ ಗಳನ್ನ ಜೋಡಿಸ್ಬಿಟ್ಟಿದಿರಿ, ಫೆಬ್ರವರಿ ತಿಂಗಳಲ್ಲಿ ಪಂಪ್ ಅನ್ನ ಆನ್ ಮಾಡಿದ್ರೆ ಸಾಕು, ಎಲ್ಲೆಲ್ಲಿ ಜೆಟ್ ಗಳನ್ನ ಜೋಡಿಸ್ಬೇಕು ಜೋಡಿಸ್ಕೊಂಡು ಮುಂದುವರಿತಾ ಇರ್ತೀರಲ್ವಾ? ಕರೆಕ್ಟ್. ಬಟ್ ಪೈಪ್ ಹಾಕ್ಲೇಬೇಕು ಅಂದ್ರೆ ತುಂಬಾ ಮಿನಿಮಮ್ ಪೈಪ್ ಇದ್ರೆ ಸಾಕು ನಮಗೆ. ಇಡೀ ತೋಟಕ್ಕೆ ಈ ತರದ ವ್ಯವಸ್ಥೆ ಮಾಡ್ಕೊಂಡಿದ್ರಾ? ಎಲ್ಲಾ ತೋಟಕ್ಕೂ ಇದೇ ತರ ವ್ಯವಸ್ಥೆ ಮಾಡ್ಕೊಂಡಿದೀವಿ. PVC ಅಂಡರ್ಗ್ರೌಂಡ್ ಪೈಪ್ ಹಾಕಿದೀವಿ, GI ಗೇಟ್ ವಾಲ್ಸ್ ಇದೆ ಎಲ್ಲದಕ್ಕೂ. ಅಲ್ಲಿಂದ ನಾವು 3-inch ಅಲ್ಯೂಮಿನಿಯಂ ಪೈಪ್ ಕನೆಕ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಬೇಕು ಸ್ಪ್ರಿಂಕ್ಲರ್ ಜೆಟ್ ಗಳು ಇಟ್ಕೊಂಡು ಅಲ್ಲಿಂದ ಸ್ಪ್ರಿಂಕ್ಲರ್ ಮಾಡ್ಕೋತೀವಿ. ಯಾವಾಗ ಈ ರೀತಿ ವ್ಯವಸ್ಥೆನ ಮಾಡ್ಕೊಂಡ್ರಿ? ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2006-07 ಆ ಟೈಮ್. ಇಲ್ಲೆಲ್ಲ ಹೇಗೆ ಕಾಫಿ ತೋಟಕ್ಕೆ ನೀರು ಉಣಿಸೋದು, ಯಾವ ರೀತಿ ಕ್ರಮವನ್ನು ಅನುಸರಿಸ್ತಾರೆ? ನೀವು ಹೇಳಿದ್ರೆ ಪರ್ಮನೆಂಟ್ ಆಗಿ ಪೈಪ್ ಲೈನ್ ಜೋಡಿಸಿದ್ರಿ, ಜೆಟ್ ಎಲ್ಲಿ ಬೇಕೋ ಅಲ್ಲಿ ಜೋಡಿಸ್ಕೊಂತ ಹೋಗ್ತೀರಿ, ಉಳಿದವರೆಲ್ಲ? ಉಳಿದವರೆಲ್ಲ ಅದೇ ತರ ಮಾಡ್ತಾರೆ, ಬಟ್ ಏನು ಅಂತ ಹೇಳಿದ್ರೆ ಅಂಡರ್ಗ್ರೌಂಡ್ ಪೈಪ್ ಇರಲ್ಲ. ಓಕೆ. ಅಂದ್ರೆ ಎಲ್ಲೆಲ್ಲಿ ಬೇಕು ಅಲ್ಲಿ ಪೈಪ್ ಗಳನ್ನ ಎಳ್ಕೊಂತ ಹೋಗ್ತಾರೆ, ಜೋಡಿಸ್ಕೊಂತ ಅದನ್ನ ಶಿಫ್ಟ್ ಮಾಡ್ಕೊಂತ ಹೋಗ್ತಾರಲ್ವಾ? ಕರೆಕ್ಟ್ ಕರೆಕ್ಟ್. ಬೇರೆಯವರೆಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಅಂಡರ್ಗ್ರೌಂಡ್ ಪೈಪ್ ಇರಲ್ಲ ಅಂದ್ರೆ ಟೆಂಪ್ರರಿ ಪೈಪ್ ಹಾಕ್ಸ್ಕೊಂಡು ಆಮೇಲೆ ಸ್ಪ್ರಿಂಕ್ಲರ್ ಆದ ತಕ್ಷಣ ಆಮೇಲೆ ಅದನ್ನ ಶಿಫ್ಟ್ ಮಾಡ್ಕೊಂಡು ಮತ್ತೆ ಮೇನ್ ಲೈನ್ ಡಿಫ್ರೆಂಟ್ ಡಿಫ್ರೆಂಟ್ ಜಾಗಕ್ಕೆ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ನಮ್ದ್ರಲ್ಲಿ ಆ ಕೆಲಸ ಇರಲ್ಲ. ಹೇಗೆ ಅಂತೇಳಿದ್ರೆ, ಅಂಡರ್ಗ್ರೌಂಡ್ ಪೈಪ್ ಆಲ್ರೆಡಿ ಲೇ ಆಗಿರುತ್ತೆ, ಸೊ ಮೇನ್ ಲೈನ್ ಅಷ್ಟೊಂದು ಕೆಲಸ ಇರಲ್ಲ. ಈಗ ಆ ಕ್ರಮಕ್ಕೂ ನಿಮ್ಮ ಕ್ರಮಕ್ಕೂ ಏನು ಅನುಕೂಲ ಅನನುಕೂಲ? ಈಗ ಇಲ್ಲಿ ಒಂದ್ ಸಾರಿಗೆ ಬಂಡವಾಳ ಹಾಕ್ಬೇಕು, ಏನಾದ್ರೂ ಪೈಪ್ಗಳು ಬಿರುಕಾಗದು ಅಥವಾ ಹೊಡೆಯೋದು ಅಥವಾ ವ್ಯತ್ಯಾಸ ಆಗೋದು ಈ ತರ ಕಾಣುತ್ತಾ ಅಥವಾ ಇಲ್ಲ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ಹೇಳ್ತೀರಾ? ಇಲ್ಲ, ಇದು PVC ಪೈಪ್ಸ್ ಅಂಡರ್ಗ್ರೌಂಡ್ ಪೈಪ್ ಹಾಕಿರೋದು, ನಾವು ಅರೌಂಡ್ 2 feet ಡೀಪ್ ಅಲ್ಲಿಗೆ ಹಾಕಿದ್ವಿ. ಬಟ್ ಸ್ಟಿಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೊಂದ್ ಸರಿ ಕೆಲಸದವರು ಗುಂಡಿ ತೋಡ್ಬೇಕಾದ್ರೆ ಅದು ಡ್ಯಾಮೇಜ್ ಆಗೇ ಆಗುತ್ತೆ. ಅಂದ್ರೆ ಅದನ್ನ ನಾವೇ ರಿಪೇರ್ ಮಾಡ್ಕೋಬಹುದು, ಅಂತೇನ್ ಕಷ್ಟ ಏನಿಲ್ಲ. ಸ್ವಲ್ಪ ಟೆಕ್ನಿಕ್ ಅದ್ರ ಬಗ್ಗೆ ಗೊತ್ತಿರಬೇಕು, ಹೇಗ್ ರಿಪೇರ್ ಮಾಡ್ಬೇಕು ಅಂತ. ಸೊ ರಿಪೇರ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ತೋಟಕ್ಕೆ ನೀರುಣಿಸುವಾಗ ಎಂತ ಜೆಟ್ ಗಳನ್ನ ಬಳಕೆ ಮಾಡ್ಕೊಳ್ತೀರಿ? ಇಟಾಲಿಯನ್ ಸ್ಕಿಪ್ಪರ್ಸ್ ಯೂಸ್ ಮಾಡ್ತಾ ಇದೀವಿ. ಅರೌಂಡ್ 120 ಡಯಾಮೀಟರ್ ಅಲ್ಲಿ ಇದು ಒಂದ್ ಜೆಟ್ ಕವರ್ ಆಗುತ್ತೆ, 1 shift ಒಂದೇ ಜೆಟ್ ಯೂಸ್ ಆಗುತ್ತೆ. ಸೊ ಕಂಪ್ಲೀಟ್ ರೌಂಡ್ ನಾವು ಅರೌಂಡ್ 4 hours ಡ್ಯೂರೇಷನ್ ಹೊಡಿತೀವಿ. ಒಂದು ನೆಲದ ಒಳಗಡೆ ಕೊಳವೆಗಳನ್ನ ಜೋಡಿಸಿಕೊಂಡು ನೀರಾವರಿ ವ್ಯವಸ್ಥೆನ ಮಾಡಿಕೊಂಡಿದ್ರೆ ಅನುಕೂಲ ಅಂತ ಹೇಳ್ತಿದ್ದೀರಿ. ಇನ್ನು ಸಿಂಪರಣೆಗೆ ಯಾವ ರೀತಿ ಕ್ರಮವನ್ನು ಅನುಸರಿಸ್ತೀರಿ? ಬೋರ್ಡ್ ದ್ರಾವಣ ವಿಶೇಷವಾಗಿ ಕಾಳು ಮೆಣಸಿಗೆ ಸಾಧಾರಣವಾಗಿ ಎಲ್ಲರೂ ಮಾಡೋ ರೀತಿಯಲ್ಲಿ ಮಾಡ್ತಾ ಇದೀರಾ ಅಥವಾ ಏನಾದರೂ ಭಿನ್ನತೆ ಇದೆಯಾ? ಇಲ್ಲ, ಎಲ್ಲ ಅದೇ ತರ. ಅಂದ್ರೆ ICA ಅವ್ರು ಏನ್ ಅಡ್ವೈಸ್ ಮಾಡ್ತಾರೆ ಅದ್ರ ಪ್ರಕಾರನೇ ನಾವು ಮಾಡ್ತೀವಿ. ರಾಸಾಯನಿಕ ಗೊಬ್ಬರ ಕೊಡೋದು ಮತ್ತೆ ಸಾವಯವ ಗೊಬ್ಬರ ಕೊಡೋದ್ರಲ್ಲಿ ಏನಾದರೂ ವಿಶೇಷತೆ ಇದೆಯಾ? ಇಲ್ಲ, ಈ ಸರಿ ನಾವು ಸಾಯಿಲ್ ಟೆಸ್ಟಿಂಗ್ ಮಾಡಿದೀವಿ. ಸೊ ಬೇಸ್ಡ್ ಆನ್ ದ ಸಾಯಿಲ್ ಟೆಸ್ಟಿಂಗ್ ನೋಡ್ಕೊಂಡು ಯಾವ ತರ ಬರುತ್ತೆ ಅದ್ರ ಮೇಲೆ ನಾವು ಮ್ಯಾನ್ಯೂರಿಂಗ್ ಹಾಕ್ತೀವಿ. ಹಾಲಿ ನೇರವಾಗಿ ಗಿಡಗಳಿಗೆ ಗೊಬ್ಬರವನ್ನ ಕೊಡ್ತಾ ಇದೀರಾ ಅಥವಾ ಏನಾದರೂ ನೀರಿನ ಮೂಲಕ ಗೊಬ್ಬರ ಕೊಡುವ ವ್ಯವಸ್ಥೆ ಮಾಡ್ಕೊಳ್ತಾ ಇದೀರಾ, ಆಲೋಚನೆ ಇದೆಯಾ ಹೇಗೆ? ಇಲ್ಲ, ನಾವು ನೀರಿನ ಥ್ರೂ ಏನು ಹಾಕಲ್ಲ, ಬಟ್ ನಾರ್ಮಲ್ ಪ್ಲಾಂಟ್ಸ್ ಗೆ ಡೈರೆಕ್ಟ್ ಆಗಿ ಹಾಕ್ತಿವಿ. ಕೆಲವೊಬ್ರು ಹನಿ ನೀರಾವರಿ ಮೂಲಕ ಗೊಬ್ಬರಗಳನ್ನು ಪೂರೈಕೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರೋದಿದೆ ಅಥವಾ ಬೇರೆ ಮಾರ್ಗಗಳ ಮೂಲಕ ಕೊಡೋದಿದೆ. ಲಘು ಪೋಷಕಾಂಶಗಳನ್ನು ಕಾಫಿಗೆ ಕಾಳುಮೆಣಸಿಗೂ ಕೊಡ್ತಿರೋದನ್ನ ನಾವು ಕಾಣ್ತಾ ಇದೀವಿ. ಆ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆ, ನಿಮ್ಮ ಒಂದು ನಿರೀಕ್ಷೆ ಹೇಗಿದೆ? ಈಗ ಲಘು ಪೋಷಕಾಂಶಗಳ ಎಷ್ಟೋ ಜನ ಸಾಲದು ಅಂತ ಸತ್ತು ಕಾಪರ್ ಈ ತರದನ್ನ ಕೊಡೋದಿದೆ, ಬರೀ ಎನ್ ಪಿ ಕೆ ಕೊಡೋ ಬದಲಾಗಿ. ಈಗ ಸುಣ್ಣವನ್ನ ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ ರಸಸಾರವನ್ನ ಒಂದು ಸ್ಥಿತಿಗೆ ತರಲಿಕ್ಕೆ, ಕ್ಯಾಲ್ಸಿಯಂ ಮೆಗ್ನೇಷಿಯಂ ಇರುತ್ತೆ ಅಂತ ಅನ್ಕೊಂಡು. ಅದೇ ರೀತಿ ಸತ್ತುನು ಕಡಿಮೆ ಇದೆ ಕಾಫಿ ತೋಟಗಳಲ್ಲಿ ಅಂತ ಅನ್ಕೊಂಡು ಸತ್ತುವಿನ ಸಲ್ಫೇಟ್ ಅನ್ನ ಪುಡಿ ರೂಪದಲ್ಲೂ ಅಥವಾ ನೀರಿನ ಮೂಲಕ ಕೊಡೋದಿದೆ ಅಥವಾ ಸಿಂಪರಣೆ ಮೂಲಕ ಪೂರೈಕೆ ಮಾಡೋದಿದೆ, ಹಾಗೇನಾದ್ರೂ ಮಾಡ್ತಾ ಇದ್ರೆ ಹೇಗೆ? ಇಲ್ಲ, ನಾವು ಈ ಸರಿ ಸುಣ್ಣ ಏನು ಹಾಕ್ಸಿಲ್ಲ, ಬಟ್ ಅದ್ರ ಬದಲು ಸಾಯಿಲ್ ಕಂಡೀಷನರ್ ಅಂತ ಹಾಕ್ಸಿದೀವಿ. ನೋಡ್ಬೇಕು ಹೇಗಿದೆ ಈ ಸರಿ ಬೆನಿಫಿಟ್ ಹೇಗಿದೆ ಅಂತ ನೋಡ್ಬೇಕಷ್ಟೇ. ನಿಮ್ಮ ಮುಖ್ಯವಾದ ಜವಾಬ್ದಾರಿಗಳೇನು ಅಥವಾ ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳೇನು ನೀವು ಮಾಡೋದು ಮಾಡಿಸೋದು? ಮಾಡ್ಸೋದಕ್ಕಿಂತ ಆಲ್ಮೋಸ್ಟ್ ಸುಮಾರಾಗಿ ನಾವೇ ಮಾಡ್ಬಿಡ್ತೀವಿ, ಯಾಕಂತ ಹೇಳಿದ್ರೆ ಕೆಲಸದವರು ಮಾಡ್ತಾ ಇರೋದಿಗೆ ನಮಗೂ ಸುಮ್ಮನೆ ಕೂತ್ಕೊಂಡು ಇರೋಕ್ಕಾಗಲ್ಲ. ನಾವು ಕೆಲಸ ಒಟ್ಟಿಗೆ ಅವ್ರ ಜೊತೆ ನಾವು ಮಾಡ್ಬಿಡ್ತೀವಿ, ಬಟ್ ಅವರಷ್ಟು ಮಾಡಕ್ ಆಗಲ್ಲ, ಯಾಕೆಂತ ಹೇಳಿದ್ರೆ ನಮ್ಗೆ ಆ ಕಡೆನೂ ಮ್ಯಾನೇಜ್ ಮಾಡ್ಕೋಬೇಕು, ಎರಡು ಮ್ಯಾನೇಜ್ ಮಾಡ್ಕೋತಾ ಕೆಲಸ ಮಾಡ್ತೀವಿ. ಬಹಳ ಮುಖ್ಯವಾದ ಕೆಲಸ ಕಾಫಿ ತೋಟದಲ್ಲಿ ಕಾಫಿ ಗಿಡಗಳ ಚಿಗುರು ತೆಗೆಯೋದು ಮತ್ತೆ ನೆರಳಿನ ಮರಗಳ ಚಿಗುರು ತೆಗೆಯೋದು ಅಥವಾ ಹೆಚ್ಚು ಬೆಳೆದ ಟೊಂಗೆಗಳನ್ನ ತೆಗೆಯೋದು, ಇವುಗಳ ಬಗ್ಗೆ ನೀವು ಗಮನ ಹರಿಸಿರೋದೇನು, ನಿಮ್ಮ ಆಲೋಚನೆಗಳೇನು? ಕಾಫಿ ಗಿಡ ಕಪ್ಪತ್ತು ನಾವು ಜಾನ್ ಲಾಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗಾಗಲೇ ಕಂಪ್ಲೀಟ್ ಆಗ್ಬಿಟ್ಟಿದೆ ನಮ್ದು ಕಾಫಿ ಗಿಡ ಕಪ್ಪತ್ತು. ಅದಾದ್ಮೇಲೆ ನಾವು ಇರಿಗೇಷನ್ ಸ್ಟಾರ್ಟ್ ಮಾಡಿದೀವಿ. ಇರಿಗೇಷನ್ ಸ್ಟಾರ್ಟ್ ಆಗಿ ಆಲ್ರೆಡಿ ಬ್ಲಾಸಮ್ ಆಗಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮ್ಗೆ ಮರಗಸಿ ವರ್ಷಕ್ಕೆ ಒಂದ್ ಸಾರಿ ಅಥವಾ ಎರಡು ವರ್ಷಕ್ಕೊಂದ್ಸಾರಿ ಹೇಗೆ? ಇಲ್ಲ, ನಮ್ದಂತೇನು ಜಾಸ್ತಿ ಮರಗಳಿಲ್ಲ, ಅದಕ್ಕೋಸ್ಕರ ನಾವು ಎರಡು ವರ್ಷಕ್ಕೊಂದ್ಸರಿ ಪ್ರೂನಿಂಗ್ ಮಾಡ್ತೀವಿ. ನೀರು ಈಗ ರೋಬಸ್ಟ ಮತ್ತು ಅರಬಿಕಾ ಎರಡಕ್ಕೂ ಫೆಬ್ರವರಿಯಲ್ಲಿ ಮಾಡಿ ಮುಗಿಸ್ಬಿಡ್ತೀರಾ ಹೇಗೆ? ನಮ್ದು ಅರಬಿಕಾ ಅಂತೇನು ಜಾಸ್ತಿ ಪ್ಲಾಂಟೇಷನ್ಸ್ ಇಲ್ಲ, ನಮ್ದೆಲ್ಲ ರೋಬಸ್ಟನೆ. ಸೊ ಅದಕ್ಕೋಸ್ಕರ ನಾವು ಆಸ್ ಅ ಹೋಲ್ ನಾವು ಫೆಬ್ರವರಿ ಸೆಕೆಂಡ್ ವೀಕ್ ಇಂದ ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಕಾಳು ಮೆಣಸಿಗೂ ಈ ಒಂದು ನೀರು ಕೊಡೋ ಕ್ರಮ ಅನುಕೂಲ ಆಗ್ತದ ಅಥವಾ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆಗ್ತದ? ಇಲ್ಲ, ಕಾಳು ಮೆಣಸಿಗೂ ತುಂಬಾ ಒಳ್ಳೇದಾಗತ್ತೆ ಸ್ಪ್ರಿಂಕ್ಲರ್ ಮಾಡೋದ್ರಿಂದ. ಕಾಫಿ ಎಲ್ಲ ಕಟಾವ್ ಆದ್ಮೇಲೆ ಕಾಳು ಮೆಣಸನ್ನ ನೀವು ಕೊಯ್ಲಿಕ್ಕೆ ಶುರು ಮಾಡ್ಕೊಂತೀರಿ ಅಲ್ವಾ? ಕರೆಕ್ಟ್. ಕಾಫಿ ಆದ್ಮೇಲೆ ನಾವು ಫೆಬ್ರವರಿ ಥರ್ಡ್ ವೀಕ್ ಹಂಗೆ ಪೆಪ್ಪರ್ ಪಿಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ನೀರು ಉಣಿಸಿದ ಬಳಿಕ ಕಾಳು ಮೆಣಸನ್ನ ಕಟಾವ್ ಮಾಡ್ತೀರಾ, ನೀರಿನ ಉಣಿಸೋದಕ್ಕಿಂತ ಮುಂಚಿತವಾಗಿ? ಅದೇ ಯೂಶಲಿ ಇರಿಗೇಷನ್ ಆದ್ಮೇಲೆ ಆಗೋಗುತ್ತೆ ಆಟೋಮೆಟಿಕಲಿ, ಯಾಕೆಂತ ಹೇಳಿದ್ರೆ ನಾವು ಫೆಬ್ರವರಿ ಸೆಕೆಂಡ್ ವೀಕ್ ಅಂದ ಅಂತ ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಪೆಪ್ಪರ್ ಎಲ್ಲ ನಮಗೆ ಕುಯ್ಯಕ್ಕೆ ಬೆಳೆದಿರಬೇಕು ಅಂತ ಹೇಳಿದ್ರೆ ಫೆಬ್ರವರಿ ಥರ್ಡ್ ವೀಕ್ ಆಗೋಗುತ್ತೆ, ಇರಿಗೇಷನ್ ಆದ್ಮೇಲೆ ಆಗುತ್ತೆ. ಕಾಳು ಮೆಣಸಿಗೆ ಒಂದು ಸ್ಟ್ರೆಸ್ ಅನ್ನೋದು ಬೇಕು ಅಂತ ಹೇಳ್ತಾರೆ, ಹಾಗೆ ಮಳೆಗಾಲದ ಬಳಿಕ ಆಗಿಂದಾಗ ನೀರು ಕೊಟ್ರೆ ಒಳ್ಳೆ ತೂಕ ಬರುತ್ತೆ ಬಳ್ಳಿ ಬಾಳಿಕೆ ಬರುತ್ತೆ ಅಂತ ಅನ್ಕೊಂಡು ಹೇಳೋದಿದೆ, ನಿಮ್ಮ ವಿಚಾರ ಏನು? ನೀರು ಕೊಟ್ಟಷ್ಟು ಒಳ್ಳೇದು ಅಂತ ಹೇಳ್ತಾರೆ, ಬಟ್ ನಾವು ಡಿಸೆಂಬರ್ ಆದ್ಮೇಲೆ ನೀರು ಕೊಡೋಷ್ಟು ಫ್ರೀ ಇರಲ್ಲ, ಯಾಕೆಂತ ಹೇಳಿದ್ರೆ ಡಿಸೆಂಬರ್ ಇಂದ ಎಲ್ಲರೂ ಕೊಡಗಲಿ ತುಂಬಾ ಬಿಸಿ ಇರ್ತಾರೆ. ಸೊ ಡಿಸೆಂಬರ್ ಜನವರಿ ಫೆಬ್ರವರಿ ತನಕ ಕಾಫಿ ಪಿಕ್ಕಿಂಗೇ ಆಗೋಗುತ್ತೆ, ಅದಕ್ಕೋಸ್ಕರ ನೀರು ಕೊಟ್ಕೊಂಡು ಇರಕ್ ಯಾರಿಗೂ ಟೈಮ್ ಆಗಲ್ಲ, ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ ಥ್ರೂಔಟ್ ದ ಡೇ ನಾವು ತೋಟದಲ್ಲೇ ಇರ್ತೀವಿ, ಬಟ್ ಕಾಫಿ ಪಿಕ್ಕಿಂಗ್ ಮಾಡ್ತಾನೆ ಇರ್ತೀವಿ. ಸೊ ಇದ್ರ ಜೊತೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ನೀರು ಕೊಡೋದು ಅಂತ ಹೇಳಿದ್ರೆ ನಾವೊಂದು ಟೂ ರೌಂಡ್ಸ್ ಇರಿಗೇಷನ್ ಆಗುತ್ತೆ, ಅದರಲ್ಲೇ ನೀರು ಕೊಟ್ಟಂಗ ಆಗುತ್ತೆ. ಸೊ ಇನ್ ಬಿಟ್ವೀನ್ ಅದರಲ್ಲೂ ಮಳೆ ಗಿಳೆ ಬರುತ್ತೆ, ಸೊ ಹಂಗೆ ಮ್ಯಾನೇಜ್ ಆಗುತ್ತೆ. ಗರಿಷ್ಠವಾಗಿ ನೀವು ಬೆಳೆ ಮಾಡ್ತೀರಿ, ಬೆಳೆ ಮಾಡ್ಲಿಕ್ಕಾಗಿ ಪಲ್ಪಿಂಗ್ ಯೂನಿಟ್ ಅನ್ನು ಇಟ್ಕೊಂಡಿದ್ರಿ, ಅದರಿಂದ ಪ್ರಯೋಜನ ಆಗಿದೆ ಅಂತ ನಿಮ್ ತಾಯಿಯವರು ಒಂದ್ಸಾರಿ ಮಾತಾಡ್ತಾ ಇದ್ರು, ಏನಂತೀರಿ? ಡ್ರೈಯಿಂಗ್ ಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಯಾಕೆಂತ ಹೇಳಿದ್ರೆ ಪಾರ್ಚ್ಮೆಂಟ್ ಬರೀ ನಮಗೆ ಒಂದ್ 3 days ಅಲ್ಲಿ ಒಣಗುತ್ತದೆ, ಬಟ್ ಇವಾಗ ಪ್ರೈಸಿಂಗ್ ಕಂಪೇರ್ ಮಾಡಿದ್ರೆ ನಮ್ಗೆ ಚೆರಿನೇ ವರ್ಕೌಟ್ ಆಗುತ್ತೆ. ಪಾರ್ಚ್ಮೆಂಟ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ ಈ ವರ್ಷ, ಏನಕ್ಕೆ ಅಂತ ಹೇಳಿದ್ರೆ ಕಾಫಿ ರೇಟ್ 4,200 ಚೆರಿ ಇದ್ರೆ ಇದು ನಮಗೆ ಅರೌಂಡ್ 7,500 ತೋರಿಸ್ತಾ ಇರೋದು ಇವಾಗ ಮಾರ್ಕೆಟ್ ಪ್ರೈಸ್. ಸೊ ಅದಕ್ಕೋಸ್ಕರ ನಾವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಪಾರ್ಚ್ಮೆಂಟ್ ಈ ವರ್ಷ ಬೇಡ ಅಂತ ಅನ್ಕೊಂಡಿದೀವಿ, ಯಾಕಂದ್ರೆ ಲೇಟ್ ಒಂದು 2 years ಇಂದ ಪಾರ್ಚ್ಮೆಂಟ್ ರೇಟ್ ತುಂಬಾ ಫ್ಲಕ್ಚುಯೇಷನ್ ಇದೆ, ತುಂಬಾ ಕಡಿಮೆ ಪ್ರೈಸ್ ಇದೆ, ಅದಕ್ಕೋಸ್ಕರ ನಾವು ಈ ವರ್ಷ ಪಾರ್ಚ್ಮೆಂಟ್ ಮಾಡ್ತಾ ಇಲ್ಲ. ಸುಣ್ಣನ ಹೇಗೆ 2 ವರ್ಷ 3 ವರ್ಷಕ್ಕೆ ಒಂದ್ಸಾರಿ ಕೊಡೋದು? ಬೇಸಿಕಲಿ ನಾವು ಸಾಲ್ಟ್ ಟೆಸ್ಟ್ ಮಾಡ್ಬಿಟ್ಟೆ ಡಿಸೈಡ್ ಮಾಡೋದು, ಸುಣ್ಣ ಕೊಡ್ಬೇಕಾ ಏನು ಅಂತ ಹೇಳ್ಕೊಂಡು ನೋಡ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟೆ ಕೊಡೋದು. ಸೊ ಹಾಗೆ 2 years 3 years ಅಂತ ಆತರ ಏನು ಟೈಮ್ ಲೈನ್ ಇಟ್ಕೊಂಡಿಲ್ಲ. ಸೊ ಇನ್ ಕೇಸ್ ಬೇಕು ಅಂತ ಆದ್ರೆ ನಾವು ಯಾವಾಗ ಬೇಕು ಅಂತ ಸಾಲ್ಟ್ ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ಹಾಕ್ತೀವಿ. ವಿದ್ಯಾವಂತರಾದರೂ ಕೃಷಿಯಲ್ಲಿ ಭಾಗಿಯಾದ್ರೆ ಏನು ಅನುಕೂಲ ಅಂತ ನಿಮ್ಮ ಪ್ರತಿಕ್ರಿಯೆ? ಎಜುಕೇಶನ್ ಇಸ್ ಡಿಫ್ರೆಂಟ್ ಇರ್ಲೇಬೇಕು ಎಲ್ರಿಗೂ, ಹಾಗೆ ಆಮೇಲೆ ಸ್ವಲ್ಪ ವರ್ಕ್ ಎಕ್ಸ್ಪೀರಿಯನ್ಸ್ ಹೊರಡೆ ಎಕ್ಸ್ಪೋಜರು ಇರ್ಲೇಬೇಕು, ಅದಾದ್ಮೇಲೆ ತೋಟ ಕೆಲ್ಸನು ನಮ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಯಾಕಂದ್ರೆ ನಮ್ಗೆ ನಾವು ದುಡಿಕೊಳ್ಳುತ್ತೆ, ಯಾಕಂದ್ರೆ ಬೇರೆಯವ್ರಿಗೆ ಯಾರು ದುಡಿತಾ ಇಲ್ಲ ಅಂತ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ತೋಟದಲ್ಲಿ ಕೆಲಸ ಮಾಡಿದ್ರೆ. ವಿದ್ಯಾ ಜೊತೆಗೆ ಆಸಕ್ತಿ ಇದ್ರೆ ನಿಮ್ಮ ವಿದ್ಯಾಭ್ಯಾಸದ ಕೆಲವಾರು ಸಂಗತಿಗಳನ್ನಾದ್ರೂ ಉಪಯೋಗಿಸ್ಕೊಳ್ಬಹುದು. ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಅದು ಕೃಷಿ ಕ್ಷೇತ್ರಕ್ಕೆ ಪೂರಕವಾಗ್ತದೆ, ಅನುಕೂಲಕ್ಕೆ ಬರುತ್ತೆ. ನೀವು ವಿದ್ಯಾಭ್ಯಾಸದ ಬಳಿಕ ಬೇರೆ ಬೇರೆ ಉದ್ಯೋಗವನ್ನು ಮಾಡ್ಕೊಂತ ಬಂದ್ರಿ, ಕೃಷಿಯಲ್ಲಿ ತೊಡಗಿಸ್ಕೊಂತ ಬಂತದ್ರಿ, ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ನಮ್ಮ ಯುವಕರಿಗೆ ವಿದ್ಯಾವಂತರಿಗೆ? ಕೃಷಿಯನ್ನ ಪ್ರೀತಿಯಿಂದ ಸ್ವೀಕರಿಸಿದ್ರೆ ಅವ್ರಿಗೆ ಆಗೋ ಅನುಕೂಲ, ಮನೆತನಕ್ಕೆ ಅಥವಾ ತಂದೆ ತಾಯಿಗಳಿಗೆ, ಮತ್ತು ಒಟ್ಟಾರೆ ನಮ್ಮ ಬದುಕಿಗೆ ಈ ಒಂದು ತೊಡಗಿಸಿಕೊಳ್ಳುವ ಪ್ರಕ್ರಿಯೆ ಪ್ರಯೋಜನಕಾರಿ ಅಂತ ಅನೇಕರು ಭಾವಿಸೋದಿದೆ. ನಿಮ್ಮ ಪ್ರತಿಕ್ರಿಯೆ? ಟೆಕ್ನಿಕಲಿ ಪ್ಲಾಂಟೇಶನ್ ಏನಾರು ಮಾಡಿದ್ರೆ ಡೆಫಿನೆಟ್ಲಿ ಚೆನ್ನಾಗೇ ಇರುತ್ತೆ, ಯಾಕಂತೇಳಿದ್ರೆ ಒಳ್ಳೆ ಇನ್ಕಮ್ ನಾವು ತಗೋಬಹುದು. ಬಟ್ ಅದೇ ಟೆಕ್ನಿಕಲಿ ನಾವೆಲ್ಲ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡ್ಬೇಕು, ಯಾಕಂತೇಳಿದ್ರೆ ಸುಮ್ನೆ ಈ ಟೈಮ್ಲಿ ಇದು ಮಾಡ್ಬೇಕು ಅಂತೇಳಿದ್ರೆ ಮಾಡಬಾರ್ದು. ನಮ್ಗೆ ಅದ್ ಮಾಡೋದ್ರಿಂದ ಬೆನಿಫಿಟ್ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದನ್ನ ತಿಳ್ಕೊಂಡು ಮಾಡಿದ್ರೆ ನಮ್ಗೆ ಇನ್ನೂ ಎಕ್ಸ್ಟ್ರಾ ಈಲ್ಡ್ ಸಿಗುತ್ತೆ ಅಂತ ನಾನು ಅನ್ಕೋತೀನಿ. ನಿಜ, ವರ್ಷ ವರ್ಷಕ್ಕೂ ಅಥವಾ 5-10 ವರ್ಷಕ್ಕೂ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ಬೆಳವಣಿಗೆ ಆಗ್ತಾ ಇರುತ್ತೆ. ಹಾಗೆ ನಿಮ್ಮಲ್ಲಿರುವ ಹುರುಪು ಸಹ ಈ ಅಭಿವೃದ್ಧಿಗೆ ಪೂರಕವಾಗಿ ನೆರವಾಗಬಲ್ಲದು. ನೀವು ಬಳಸುವ ಆಲೋಚನೆಗಳು, ತೊಡಗಿಸಿಕೊಳ್ಳುವ ಕ್ರಿಯಾಶೀಲತೆ, ಇದೆಲ್ಲದೂ ಕೃಷಿಯ ಬೆಳವಣಿಗೆಗೆ ನೆರವಾಗ್ತದೆ. ಅಪ್ಪ ಅಮ್ಮಗಳಿಗೆ ಸಹಾಯ ಮಾಡ್ತಾ ನಿಮ್ಮ ಈ ಒಂದು ಕೃಷಿ ಕಸುಬಿನಲ್ಲಿ ತೊಡಗಿಸಿಕೊಳ್ತಾ ಹೋದ್ರೆ ಮನೆತನಕ್ಕೂ ಅನುಕೂಲವೇ. ನಮ್ಮ ಯುವಕರು ಈ ನಿಟ್ಟಿನಲ್ಲಿ ಗಮನ ಹರಿಸಲಿ. ಸಮಯ ಇಲ್ಲ ಸಮಯ ಇಲ್ಲ ಅಂತ ಅನ್ನೋದಕ್ಕಿಂತ ಸಿಕ್ಕ ಸಮಯದಲ್ಲೇ ಕೃಷಿ ಕೆಲಸಗಳಲ್ಲಿ ಭಾಗಿಯಾದ್ರೆ ಅದು ಆರೋಗ್ಯಕ್ಕೂ ಅನುಕೂಲ, ಹಣದ ಗಳಿಕೆಗೂ ಪ್ರಯೋಜನಕಾರಿ ಅಲ್ವಾ? ಹೌದು ಸರ್, ಕರೆಕ್ಟ್. ನಿಮ್ಮ ವಿಚಾರಗಳನ್ನ, ಪ್ರತಿಕ್ರಿಯೆಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರಿ ಪ್ರಧಾನ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ಮರಗೋಡು ಗ್ರಾಮದ ಕಟ್ಟೆಮನೆ ಪ್ರೇಮ ಗಣೇಶ್ ಅವರ ಪುತ್ರ ಕೆಜಿ ಪ್ರಧಾನ್ ಅವರ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ಆಲಿಸಿಕೊಂಡ್ರಿ. ಯುವಕರಲ್ಲಿ ಅದಮ್ಯವಾದ ಚೈತನ್ಯ ಇದೆ, ಆಸಕ್ತಿಯು ಅದರ ಜೊತೆಗಿದ್ರೆ ಇನ್ನಷ್ಟು ಅನುಕೂಲ. ಮನೆತನದ ಬೆಳವಣಿಗೆಯಲ್ಲಿ ಮಕ್ಕಳು ಭಾಗಿಯಾದ್ರೆ ಅದಕ್ಕೊಂದು ದೊಡ್ಡ ಅರ್ಥ ಸಿಗುತ್ತೆ, ಅಭಿವೃದ್ಧಿ ಸಲೀಸಾಗಿ ಸಾಕ್ತಾ ಇರತ್ತೆ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ರೈತ ಬಾಂಧವರೇ, ಸಾವಯವ ಗೊಬ್ಬರಗಳನ್ನ ಮಣ್ಣಿಗೆ ಎಷ್ಟು ಕೊಟ್ಟರೂ ಸಾಲದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ರೈತರ ಬಳಿ ದನಕರುಗಳಿಲ್ಲ, ಮೇಕೆ ಆಡುಗಳು ಇಲ್ಲ, ಕೋಳಿಗಳನ್ನು ಎಷ್ಟೋ ಜನ ಸಾಕ್ಲಿಕ್ಕೆ ಆಗ್ತಾ ಇಲ್ಲ. ವಾಣಿಜ್ಯ ಮಟ್ಟದಲ್ಲಿ ಕೆಲವೇ ಕೆಲವು ಜನ ರೈತರು ಕೋಳಿಗಳನ್ನ, ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ 10-20 ಯಾಕೆ 50-100 ತನಕ ಅಥವಾ 500,000 ತನಕ ಸಾಕೋದಿದೆ. ಈ ಹಿಂದೆಲ್ಲ ನಾಡತಳಿ ಹಸುಗಳನ್ನ, ಪ್ರಾಣಿಗಳನ್ನ ಯಥೇಚ್ಛವಾಗಿ ಹಳ್ಳಿಗಳಲ್ಲಿ ಸಾಕಲಾಗ್ತಾ ಇತ್ತು. ಬೆಳಗ್ಗೆ ತಿಂಡಿ ಆದ ತಕ್ಷಣ ಅಥವಾ 7-8 ಗಂಟೆ ನಂತರ 11 ಗಂಟೆ ಒಳಗೆ ಓಣಿ ತುಂಬ ಹಸುಗಳು, ಎಮ್ಮೆಗಳು ಅಡ್ಡಾಡಿಕೊಂಡು ಮೇಲಿಕ್ಕೆ ಹೋಗ್ತಾ ಇದ್ದು. ಒಬ್ರೋ ಇಬ್ರೋ 100-100 ದನಕರುಗಳನ್ನ ಸಾಕ್ಲಿಕ್ಕೆ ಜವಾಬ್ದಾರಿಗಳನ್ನ ತೆಗೆದುಕೊಳ್ತಾ ಇದ್ರು. 10-6 ಮನೆಗಳ ದನಕರುಗಳನ್ನ ಒಟ್ಟೊಟ್ಟಿಗೆ ಸೇರಿಸಿ ಮೇಯಿಸಿಕೊಂಡು ಬರ್ತಾ ಇದ್ರು. ಆದರೆ ಈಗ ಒಬ್ಬೊಬ್ಬರೇ ಒಂದೊಂದು 2-2 ಹಸುಗಳನ್ನ, ಎಮ್ಮೆಗಳನ್ನ ಸಾಕಿಕೊಳ್ಳೋದಿದೆ ಅಥವಾ ಅವು ಇಲ್ದಲ್ಲೇ ನಡೆಯುತ್ತಂತ ಅನ್ಕೊಂಡು ಬೇಸಾಯ ಮಾಡೋದಿದೆ. ಕೇಳಿದ್ರೆ ನಮಗಿರುವ ಎಷ್ಟೇ ಜಮೀನಾದ್ರೂ ಅದು ಫಲವತ್ತಾಗಿದ್ರೆ ನಮ್ಮ ಬದುಕು ಹಸನಾಗಿದೆ ಅಂತ ಅರ್ಥ. ಬರೀ ರಾಸಾಯನಿಕ ಗೊಬ್ಬರಗಳ ಮೇಲೆ ನಾವು ಅವಲಂಬನೆ ಆದಷ್ಟು ಅಪಾಯಗಳು ಕಾದಿದ್ದೇವೆ ಅಂತ ಅನ್ಕೊಂಡು ನಾವು ತಿಳ್ಕೊಳ್ಳೇಬೇಕು. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳು ಚೆನ್ನಾಗಿ ನಡಿಬೇಕಾದ್ರೆ ಸಾವಯವ ಗೊಬ್ಬರಗಳನ್ನ ತಪ್ಪದೇ ಪೂರೈಕೆ ಮಾಡಬೇಕು. ಸಗಣಿ ಗೊಬ್ಬರ ಅಲ್ಲದೇ ಹಸಿರೆಲ ಗೊಬ್ಬರ, ಮರಗಿಡಗಳ ತರಗು, ಎರೆಹುಳು ಗೊಬ್ಬರ, ಕೋಳಿ ಹಿಕ್ಕೆ, ಹಿಂಡಿ ಗೊಬ್ಬರಗಳು, ಹೀಗೆ 10-6 ಮೂಲಗಳನ್ನ ನಾವು ಹುಡುಕಂತ ಹೋದ್ರೆ ಸಿಕ್ಕೇ ಸಿಗ್ತವೆ. ಯಥೇಚ್ಛವಾಗಿ ನಾವು ಸಾವಯವ ಗೊಬ್ಬರಗಳನ್ನ ಮಾಡ್ತಾ ಭೂಮಿಗೆ ಹಾಕ್ತಾ ಹೋದ್ರೆ ನಾವು ಅಂದುಕೊಂಡದಕ್ಕಿಂತ ಬೆಳೆ ಉತ್ತಮವಾಗಿ ಬರ್ತದೆ. ಹಾಗೆ ಮುಂಬರುವ ದಿನಗಳಲ್ಲಿ ಆಗುವ ವ್ಯತ್ಯಾಸಗಳನ್ನ ಮಣ್ಣು ನಿಭಾಯಿಸುತ್ತೆ. ಬೆಳೆ ಬಾಳಿಕೆ ಬರುತ್ತೆ, ಆ ಬೆಳೆಯ ಉತ್ಪನ್ನ ಚೆನ್ನಾಗಿರುತ್ತೆ, ಹಾಗೆ ರೋಗ ಕೀಟಗಳ ಬಾಧೆಯು ಕಡಿಮೆ ಇರುತ್ತದೆ ಅಥವಾ ನಿಮಗೆ ಕಾಣೋದಿಲ್ಲ. ಕೇಳುಗರೆ, ಸಾವಯವ ಗೊಬ್ಬರ ಕುರಿತಂತೆ ಈಗ ಒಂದು ಹಾಡನ್ನ ಪ್ರಸಾರ ಮಾಡ್ತಿದ್ದೀವಿ. ಆಲಿಸಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಸಾವಯವ ಗೊಬ್ಬರದ ಮಹತ್ವ ಏನೆಂಬುದು ಅರ್ಥವಾಗ್ತದೆ. ಈ ಹಾಡನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ ಬಿ.ಎ. ಗಣೇಶ್ ಅವರು. ಓ ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ಕೊಡಬೇಕು ಸಾವಯವ ಗೊಬ್ಬರಗಳನ್ನು, ಬಿಡಬೇಕು ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ಕೊಡಬೇಕು ಸಾವಯವ ಗೊಬ್ಬರಗಳನ್ನು, ಬಿಡಬೇಕು ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ಗೊಬ್ಬರಗಳು ಬೇಕು ಮಣ್ಣಿಗೆ. ರೈತನ ಏಳಿಗೆ ಕೊಡಬೇಕು ರಸಗೊಬ್ಬರಗಳನ್ನು ಇಡಬೇಕು, ವಿಷದಂತ ಪರಿಕರಗಳನ್ನು ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿದಾರಿ. ಇದರಲ್ಲಿ ವಿರಾಜಪೇಟೆ ತಾಲೂಕು ಪಾಲಂಗಲ ಗ್ರಾಮದ ಪಾಲಿಯಂಡ ಕಾವ್ಯ ಅವರೊಡನೆ ಸಂದರ್ಶನ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಕೇಳಿದಿರಿ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಫೆಬ್ರವರಿ 10ಕ್ಕೆ ನಿಧನರಾದ ಮರಗೋಡು ಗ್ರಾಮದ ಕಾನಡ್ಕ ಆನಂದ್ ಅವರ ತಿಥಿ ಕರ್ಮಾಂತರ ನಾಳೆ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಮರಗೋಡು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆದಿದೆ. ಮನೆಯು ಊರವು ನೆಂಟರಿಷ್ಟರಿಯೆಲ್ಲ ಬಂದು ಸಹಕರಿಸೋಕುತ್ತ ಮೃತರ ಹೆಣ್ಣು ಜಲಜಾಕ್ಷಿ ಮತ್ತೆ ಮಕ್ಕ ಕೇಳಿಕೊಂಡಳು. ಮೈಸೂರು ಸಿಗ್ಮಾ ಆಸ್ಪತ್ರೆಯ ಹಿರಿಯ ಮೂತ್ರಶಾಸ್ತ್ರ ತಜ್ಞರಾದ ಡಾಕ್ಟರ್ ಸೋಮಣ್ಣ ಡಿಎನ್ ಅವರು ಇದೀಗ ಪ್ರತಿ ಶುಕ್ರವಾರ ಗೋಣಿಕೊಪ್ಪ ಲೋಪಮೂತ್ರ ಆಸ್ಪತ್ರೆಯಲ್ಲಿ ಸಮಾಲೋಚನೆಗೆ ಲಭ್ಯರಿರುತ್ತಾರೆ. ಕಿಡ್ನಿ, ಮೂತ್ರ, ಜನನೇಂದ್ರಿಯ ರೋಗಗಳಿಂದ ಬಳಲುತ್ತಿರುವವರು ಅಥವಾ ಯೂರಾಲಜಿಗೆ ಸಂಬಂಧಿಸಿದಂತ ಯಾವುದೇ ರೀತಿಯ ಸಮಸ್ಯೆಯಿಂದ ಬಳಲುತ್ತಿರುವವರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9845600050. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ, ಮಡಿಕೇರಿ ಪಾಟನ ಜಿಲ್ಲಾ ಪಂಚಾಯತಿ ಸಭಾಪಾಡಲಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಇಂದು ನಡೆತು. ಜಿಲ್ಲೆನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಪಂಚಾಯಿತಿ ಕೇಂದ್ರಗಳನ್ನ ಶುರು ಮಾಡಿಕೆ ಗ್ರಾಮ ಒಂದು ಸೇವೆಗಳನ್ನ ತಲುಪಿಸಿಕೆ ಶ್ರಮವಹಿಸುವಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಸದರಾದ ಪ್ರತಾಪ್ ಸಿಂಹ ಮತ್ತೆ ಶಾಸಕರಾದ ಎಂಪಿ ಅಪ್ಪಚ್ಚುರಂಜನವು ಸೂಚನೆ ಕೊಟ್ಟು ಸರ್ಕಾರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಒಂದು ಸೇವೆಗಳನ್ನ ಶುರು ಆಗಿದ್ದು ಈ ನಿಟ್ಟಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯತ್ ಕೇಂದ್ರಗಳ ಕಡ್ಡಾಯ ಆಗಿ ಇರೋಕು ಗ್ರಾಮೀಣ ಭಾಗದವಕ್ಕೆ ಸರ್ಕಾರದ ಎಲ್ಲ ಸೇವೆಗಳು ತಲುಪಕೂತ ಸಂಸದರು ನಿರ್ದೇಶನ ಕೊಟ್ಟು ಶಾಸಕರು ಮಾತಾಡಿ ಜಿಲ್ಲೆನ ಎಲ್ಲ ಗ್ರಾಮಗಳಲ್ಲಿ ಗ್ರಾಮ ಒಂದು ಸೇವೆನ ಅನುಷ್ಠಾನ ಮಾಡೋಕ್ಕೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚು ಗಮನ ಕೊಡೋಕೂತ ಹೇಳ್ದು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವ್ ಮಾತಾಡಿ ಬಾಪೂಜಿ ಸೇವಾ ಕೇಂದ್ರಗಳಿದ್ದು ಹೋಬಳಿ ಕೇಂದ್ರಗಳಲ್ಲಿ ಅಟಲ್ ಜನಸ್ನೇಹಿ ಕೇಂದ್ರ ಸಹ ಕೆಲಸ ಮಾಡ್ತಾ ಉಂಟು ಅಂತ ತಿಳಿಸಿದರು. ಈ ಹೊತ್ತಲ್ಲಿ ಜಿಲ್ಲಾ ಪಂಚಾಯಿತಿ ಸಿಒ ಬನ್ವರ್ ಸಿಂಗ್ ಮೀನಾ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಮಡಿಕೇರಿ ಪಾಟನ ಜನರಲ್ ತಿಮ್ಮಯ್ಯ ಒಳಾಂಗಣದ ಆಟದ ಬಾಣಿಲಿ 6.30 ಲಕ್ಷ ರೂಪಾಯಿ ಖರ್ಚಲ್ಲಿ ಕಟ್ಟಿರುವ ಸಿಂಥೆಟಿಕ್ ಬ್ಯಾಡ್ಮಿಂಟನ್ ಆಟದ ಅಂಕಣನ ಸಂಸದರಾದ ಪ್ರತಾಪ್ ಸಿಂಹ ಮತ್ತೆ ಶಾಸಕರಾದ ಎಂಪಿ ಅಪ್ಪಚ್ಚುರಂಜನವು ಇಂದು ಉದ್ಘಾಟನೆ ಮಾಡಿದ್ದು. ಈ ಒಳಾಂಗಣದ ಆಟದ ಬಾಣಿಲಿ 2 ಸಿಂಥೆಟಿಕ್ ಆಟದ ಅಂಕಣನ ಕಟ್ಟಿಯಳು. ಜಿಲ್ಲೆಯಲ್ಲಿ ಇದೇ ತಿಂಗಳ ತಾರೀಕು 27ರಿಂದ ಬರುವ ಮಾರ್ಚ್ ಮೂರರ ಮುಟ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಏರ್ಪಟ್ಟಾವುಟು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ನಿಯಮ ಮತ್ತು ನಿಬಂಧನೆ 2011 ದೇಶದಲ್ಲಿ 5 ಆಗಸ್ಟ್ 2011 ಜಾರಿಗೆ ಬಂದಿದ್ದ. ಆಹಾರ ಪದಾರ್ಥಗಳ ತಯಾರಿಸುವ ಸಗಟುದಾರರು, ಚಿಲ್ಲರೆ ಮಾರಾಟಗಾರರು, ಡಾಬಾ, ಸ್ವೀಟ್ ಸ್ಟಾಲ್, ಮೆಸ್ ಕ್ಯಾಂಟೀನ್, ಮಾಂಸ ಮಾರಾಟಗಾರರು, ಹಾಲಿನ ವ್ಯಾಪಾರಿಗ ಸೇರಿದಂಗೆ ಎಲ್ಲ ರೀತಿಯ ಆಹಾರ ಪದಾರ್ಥ ವ್ಯಾಪಾರಿಗ FSSAI ನೋಂದಣಿ ಪರವಾನಿಗೆನ ಕಡ್ಡಾಯಾಗಿ ಪಡೆಯೋಕ್ಕೂ, ಹಾಗೆ ಈಗಾಗಲೇ ನೋಂದಣಿ ಮಾಡಿಕೊಂಡಿರೋ 30 ದಿನಗಳ ಮುಂಚೆ ಕಡ್ಡಾಯಾಗಿ ರಿನಿವಲ್ ಮಾಡಿಸಿಕೊಳ್ಳುವಂಗೆ, ತಪ್ಪಿರೆ ದಂಡ ಕಟ್ಟೋಕುದ ಸೂಚನೆ ಕೊಟ್ಟಳು. ಹೆಚ್ಚಿನ ಮಾಹಿತಿಗೆ ಅಂಕಿತ ಅಧಿಕಾರಿಗಳ ಕಚೇರಿನ ಸಂಪರ್ಕಿಸುವಂಗೆ ಪ್ರಕಟಣೆಯಲ್ಲಿ ತಿಳಿಸಿದಳು. ಮೈಸೂರು ರಂಗಾಯಣ ಮತ್ತು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ಗಡಿಲಿ ಕನ್ನಡ ನಾಟಕ ತೇಳುವ ಹೆಸರಲ್ಲಿ ಕೃಷ್ಣೇಗೌಡನ ಆನೆ ನಾಟಕ ಪ್ರದರ್ಶನ ಇದೇ ತಿಂಗಳ ತಾರೀಕು 28 ಹಿಂಬತ್ತು 5:30 ಪೊನ್ನಂಪೇಟೆ ಹಿರಿಯ ಪ್ರಾಥಮಿಕ ಪಬ್ಲಿಕ್ ಶಾಲೆನ ಶತಮಾನೋತ್ಸವ ಸಭಾಬಡಿಯಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳ ಕೂಡುಕೂಟಲಿ, ಗ್ರಾಮೀಣ ನಗರ ಹತ್ತಿರದ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳಿಗೆ ಇದೇ ತಿಂಗಳ ತಾರೀಕು 28 ಮಡಿಕೇರಿಪೇಟೆನ ಗೌಡ ಸಮಾಜದ ಸಭಾಬಡಿಯಲ್ಲಿ ಅಂತ್ಯೋದಯ ಕುರಿತು ಕಲ್ಯಾಣ ಇಲಾಖೆಗಳ ಬ್ಯಾರೆ ಬ್ಯಾರೆ ಯೋಜನೆಗಳ ಬಗ್ಗೆ ರಾಜ್ಯ ಮಟ್ಟದ ಮಾಹಿತಿ ಕಾರ್ಯಾಗಾರ ಏರ್ಪಾಟಾಗಿದ್ದು, ಈ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಹಕರಿಸುವಂಗೆ ಜಿಲ್ಲಾಧಿಕಾರಿಯು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಗೋಣಿಕೊಪ್ಪ ಕೈಕೇರಿ ಸಮೃದ್ಧಿ ಅರೆಭಾಷಿಕ ಬಾಂಧವರ ಸಮಿತಿ ವತಿಯಿಂದ ಅರೆಭಾಷೆ ಸಂಸ್ಕೃತಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಹೊತ್ತಾರೆ 10 ಪಡಿಕಲ್ 5 ಮನೆಯಲ್ಲಿ ನಡೆದಿದೆ. ಹಂಗೆ ತಾರೀಕು 27 ಆದಿತ್ಯವಾರ ಈ ಶಿಬಿರದ ಆಖೇರಿ ಜಂಬರ ನಡೆದಿದೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ಸಹಕಾರ ಇಲಾಖೆ ಇವರ ಕೂಡುಕೂಟಲಿ ಜಿಲ್ಲೆನ ಪಟ್ಟಣ ಸಹಕಾರ ಬ್ಯಾಂಕ್, ಪಿಕಾರ್ಡ್ ಬ್ಯಾಂಕ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್, ಪತ್ತಿನ ಹಂಗೆ ಮಾರಾಟ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ, ಆದಾಯ ತೆರಿಗೆ ಬಗ್ಗೆ ಶಿಕ್ಷಣ ಕಾರ್ಯಕ್ರಮ ನಾಳೆ ಹೊತ್ತಾರೆ 10 ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಡಿಯಲ್ಲಿ ನಡೆದಿದೆ. ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಹಂಗೆ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಒಕ್ಕೂಟದ ವತಿಯಿಂದ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಪ್ರಯುಕ್ತ ಕೊಡುವ ಪ್ರಸಕ್ತ ಸಾಲಿನ ರಾಜ್ಯ ಯುವ ಪ್ರಶಸ್ತಿ ಮತ್ತು ವೈಯಕ್ತಿಕ ಪ್ರಶಸ್ತಿಗೆ ಕೊಡಗು ಜಿಲ್ಲೆನ ಯುವ ಸಂಘಗಳಿಂದ ಅರ್ಜಿ ಕರೆದಳು. ಅರ್ಜಿ ಕೊಡುಗೆ ಆಖಿರಿ ದಿನ ಇದೇ ತಿಂಗಳ ತಾರೀಕು 28 ಆಗಿದ್ದದೆ. ಹೆಚ್ಚಿನ ಮಾಹಿತಿಗೆ ಕೊಡಗು ಜಿಲ್ಲಾ ಯುವ ಒಕ್ಕೂಟದ ಕಚೇರಿನ ಸಂಪರ್ಕಿಸಕ. ವೃತ್ತಿಪರ ಶಿಕ್ಷಣದ ಸುರುವಿನ ವರ್ಷದಲ್ಲಿ ಓದ್ತಿರುವ ಮಾಜಿ ಸೈನಿಕರ ಮಕ್ಕಳಿಗೆ ಕೇಂದ್ರೀಯ ಸೈನಿಕ ಮಂಡಳಿಯಿಂದ ಪ್ರಧಾನಮಂತ್ರಿ ಶಿಷ್ಯ ವೇತನಕ್ಕೆ ಅರ್ಜಿ ಕರೆದಳು. ಅರ್ಜಿ ಕೊಡುಗೆ ಆಖಿರಿ ದಿನ ಇದೇ ತಿಂಗಳ ತಾರೀಕು 28 ಆಗಿತ್ತು. ಆದರೆ ಅರ್ಜಿ ಹಾಕಿಗೆ ಇದೇ ತಿಂಗಳ ತಾರೀಕು ಬರುವ ತಿಂಗಳ ತಾರೀಕು 31 ಮುಟ ಅವಕಾಶ ಕೊಟ್ಟಳುತ್ತ. ಅರ್ಹ ಅಭ್ಯರ್ಥಿಗ ಆನ್ಲೈನ್ಲಿ ಅರ್ಜಿ ಕೊಡಕ್ಕಂತ ಇಲಾಖೆನ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಕಾವೇರಿ ಬೈವಾಡು ಸಮಿತಿ ವತಿಯಿಂದ March 1 ನಡೆಯುವ ಮಹಾಶಿವರಾತ್ರಿ ಪ್ರಯುಕ್ತ ಕಾವೇರಿ ಬೈವಾಡು ಕಟ್ಟು ತುಂಬಿಸುವ ಕಾರ್ಯ ಇದೇ 28 ಸೋಮವಾರ ರಾತ್ರಿ ಪಾರಾಣೆ ಬಾವಲಿ ಗ್ರಾಮದ ಬಿದ್ದಂಡ ಪೊನ್ನಣ್ಣನವರ ಮನೆಯಲ್ಲಿ ನಡೆಯಲಿದೆ. ಭಕ್ತಾದಿಗಳು ಪಾಲ್ಗೊಳ್ಳುವಂತೆ ಕಾವೇರಿ ಬೈವಾಡು ಸಮಿತಿಯವರು ಕೋರಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9484862059. ಹಲೋ ಕಿಡ್ಸ್, ವಿರಾಜಪೇಟೆ ಶಾಖೆ. ನಮ್ಮಲ್ಲಿ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳಿಗೆ 2022-23 ಸಾಲಿಗೆ ಅಡ್ಮಿಷನ್ಸ್ ಆರಂಭಗೊಂಡಿದೆ. ಸಂಪರ್ಕಿಸಿ ಹಲೋ ಕಿಡ್ಸ್ ನಿಯರ್ ಕೊಡವ ಸಮಾಜ, ವಿರಾಜಪೇಟೆ. ಕಾಲ್ 9972654265. ಕೊಡಗಿನಾದ್ಯಂತ ನಿಮ್ಮ ಯಾವುದೇ ಉದ್ದೇಶದ ಮಣ್ಣಿನ ಕೆಲಸಗಳಿಗಾಗಿ ಅತ್ಯಾಧುನಿಕ ಜೆಸಿಬಿ ಮತ್ತು ವಿವಿಧ ಮಾದರಿಯ ಹಿಟಾಚಿಗಳಿಗಾಗಿ ಸಂಪರ್ಕಿಸಿ ಕಮಟೆ ಈಶ್ವರಾರ್ಥ ಮೂವರ್ಸ್ ಮಾಯಮುಡಿ. ಕಾಲ್ ಆಪಟಿ ರಾಯಪ್ಪ 9611870813. ಆಕಾಶವಾಣಿ ಮಡಿಕೇರಿ. ಸೇವಾ ಮಾಹಿತಿ: ಹೊದವಾಡ ಅರಪಟ್ಟು ನಿವಾಸಿ ನಂಬಿಯಪ್ಪಂಡ ನಂಜಪ್ಪ ಅಂಗಡ ಮೋವ ಪೊನ್ನಪ್ಪ ಅಂಗ ಇಂದು ಮರಣಪಟ್ಟಿತ್ತು. 71 ಬಯತ್ರ ನಂಬಿಯಪ್ಪಂಡ ಪೊನ್ನಪ್ಪ ಅಂಗಡ ಆಕಿರಿ ಕಾರ್ಯ ನಾಳೆ 1 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಮೂಲತ ಕುಂಬಾರಗಡಿಗೆ ಸುರ್ಲಭಿ ನಿವಾಸಿ ಇದಿಕ ಮಡಿಕೇರಿ ವಿದ್ಯಾನಗರತ್ ವಾಸಂಜ ಮೊನ್ನಂಡ ಈರಪ್ಪ ರಾಜ ಅಂಗಡ ಪೊಣ್ಣು ಮುತ್ತಮ್ಮ ಜ್ಯೋತಿ ಅಂಗ ಇಂದು ಮರಣಪಟ್ಟಿತ್ತು. 53 ಬೈತ್ರ ಮೊನ್ನಂಡ ಮುತ್ತಮ್ಮ ಜ್ಯೋತಿ ಅಂಗಡ ತಾಮನೆ ಚಾಮೇರ ಆಕಿರಿ ಕಾರ್ಯ ನಾಳೆ 10 ಗಂಟೆಗೆ ಮಡಿಕೇರಿ ಕೊಡವ ಸಮಾಜತ್ ನಡಪಂದು ಒಕ್ಕಕರ ಅರ್ಚಿಟಿತ್ತು. ದೇವನೂರು ರಾಜಾಪುರ ನಿವಾಸಿ ಕಳ್ಳಿಚಂಡ ಪೌತಿ ಮಾಚಯ್ಯ ಅಂಗಡ ಮೋವು ಬೋಪಯ್ಯ ಸಾಬು ಅಂಗ ಇಂದು ಮರಣಪಟ್ಟಿತ್ತು. 72 ಬೈತ್ರ ಕಳ್ಳಿಚಂಡ ಬೋಪಯ್ಯ ಸಾಬು ಅಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 10:30 ಸ್ವಂತ ಮನೆಯಲ್ಲಿ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿಯುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ರಾಜ್ಯದ ಪ್ರೈಮರಿ ಪಿಂಜ ಹೈಸ್ಕೂಲ್ ಶೈಕ್ಷಣಿಕ ಸಾಲ 2022 ಮೇ 16 ಶುರುವಾಪ. ಬೀದಿ ರಜಾ 10 ಏಪ್ರಿಲ್ ಲಿಂಜ 15 ಮೇ ಗತ್ನೆ ಉಂಡು. ಕೋವಿಡ್ ಕಾಯಲತ್ನೊಂಡು 1 ಲಿಂಜ 5ನೇ ಕ್ಲಾಸ್ ಮಕ್ಕಳು ಸ್ಕೂಲ್ ಪಾಠ ನಡೆದ ದಿನ ತುಂಬಾ ಕಮ್ಮಿ ಉಂಡು. ಈ ನೊಂದು ಮಕ್ಕಳ ಅಳತಕ್ಕೆ ಪೇರ್ತು ತೊಂದರೆ ಆಯಿತು. ಇನ್ನು ಸರಿ ಕುಟುವ ನಿಟ್ಟಲು ಈ ಕ್ರಮ ಅಡ್ತಂಡಿತು ಎಂದು ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆರ ಪ್ರಕಟಣೆ ಅರಿಚಿಟ್ಟಿತು. ರಾಜ್ಯದ ಕೋವಿಡ್ ಕಾಯಿಲತ್ರ ಕಣಕ್ಕೆ ಕಮ್ಮಿ ಆಯಿಂಡು ಆನೊಂಡು ಎಲ್ಲಾ ಸರ್ಕಾರಿ ಖಾಸಗಿ ಆಸ್ಪತ್ರೆಯಲ್ಲೂ ಕೋವಿಡ್ ಲಕ್ಷಣ ಇಲ್ಲತ ಇಂಕು ಕೋವಿಡ್ ಪರೀಕ್ಷೆ ಮಾಡೋ ಕಡಿಕೆ ಕಾತು ಬೆಪ್ಪನ ಕೂಡನ್ನೇ ನಿಪ್ಪು ಚುಡುವನಿಕೆ ಸರ್ಕಾರ ಆದೇಶ ಮಾಡಿತು. ಇದೇ ತಿಂಗಳ 27 ಲಿಂಜ ಮಾರ್ಚ್ ದಂಡಾಂಗೆತನೆ ಕೊಡಗು ಜಿಲ್ಲೆ ಕೂಡನಿಕೆ ಇಡೀ ರಾಜ್ಯದ 5 ಬೈತ್ರ ಒಳುಳುಳ್ಳ ಮಕ್ಕಳು ಪಲ್ಸ್ ಪೋಲಿಯೋ ತುಳಿಯಿಡುವ ಕಾರ್ಯಕ್ರಮ ನಡಪ. ಈಂಡ ಮಾರಿಪತ್ತು ನಾಳೆ ಪೊಲಕ 10 ಗಂಟೆಗೆ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡಪ ಎಂದು ಕುಟುಂಬ ಕಲ್ಯಾಣಾಧಿಕಾರಿ ಅರಿಚಿಟ್ಟಿತು. ಬಪ್ಪ ತಿಂಗ ಮಾರ್ಚ್ 4 ಪಿಂಜ 5 ಡೆಲ್ಲಿಯಲ್ಲಿ ನಡಪ ಡೇವಿಸ್ ಕಪ್ ಟೆನಿಸ್ ಕಳಿಕ ಪೈಪೋಟಿಗೆ ಜಿಲ್ಲರ ಕೇಳಿಪಟ್ಟ ಅಂತಾರಾಷ್ಟೀಯ ಕಳಿಕಾರ ಮಚ್ಚಂಡ ರೋಹನ್ ಬೋಪಣ್ಣ ಪಿಂಜ ಕಲಿಯಂಡ ನಿಕಿ ಪುಣಚ ಆಯ್ಕೆ ಆಯಿತು. ಮೈಸೂರು ರಂಗಾಯಣ ಪಿಂಜ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರತ್ರ ಕೂಟಾದ ನೆಲೆ ಇದೇ ತಿಂಗ 25 ಗಂಟೆಗೆ ಪೊನ್ನಂಪೇಟೆ ಪ್ರೈಮರಿ ಪಬ್ಲಿಕ್ ಸ್ಕೂಲ್ ಶತಮಾನೋತ್ಸವ ಸಭಾಬಾಡೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅಳದನ ಕೃಷ್ಣೇಗೌಡನ ಆನೆ ನಾಟಕ ಪ್ರದರ್ಶನ ರಂಗಾಯಣ ಕಲಾವಿದಂಗಡ ರಂಗಸಂಗೀತ ಕಾರ್ಯಕ್ರಮ ನಡಪ. ಪ್ರಧಾನಮಂತ್ರಿ ಕಿಸಾನ್ ಯೋಜನರ ಪಣ ರೈತಂಗಡ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಪಕ್ಕೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ನಂಬರ್ ಕೂಟಿತಿರೋಂಡು ಆನೊಂಡು ಜಿಲ್ಲರ ರೈತಂಗ ಕೂಡನ್ನೇ ಈ ಕೆಲಸ ಮಾಡಿತು. ರಶೀತಿನ ಹೋಬಳಿ ರೈತ ಸಂಪರ್ಕ ಕೇಂದ್ರಕ್ಕೂ ಒಪ್ಪುಚುಡೋಂಡು. ಶಿವಮೊಗ್ಗ ಗಲಾಟೆಗೆ ಸಂಬಂಧಪಟ್ಟ ಪ್ರಚೋದನೆ ಮಾಡುವ ಪೋಸ್ಟ್ನ ಸಾಮಾಜಿಕ ಜಾಲತಾಣ ತೀಡುವ ಹೆಂಡ ಮೀದ ಕಾನೂನು ಕ್ರಮ ಅಡುತ್ತವಂದು ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಎಚ್ಚರಿಕೆ ಕೊಡ್ತಿತ್ತು. ರಾಜ್ಯದುಳ್ಳ ಸರ್ಕಾರಿ ಪ್ರೈಮರಿ ಸ್ಕೂಲ್ 6 ಲಿಂಜ 8ನೇ ಕ್ಲಾಸ್ ಪಾಠ ಮಾಡುವ 15,000 ಪದವೀಧರ ಉಪಾಧಿ ಚಾಕ್ರಿಗೆ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿಟ್ಟಿತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಕೂಟಾದ ಮೇಲೆ ಇದೇ ತಿಂಗ 28 ಬೋರೆ ಬೋರೆ ಇಲಾಖೆ ಪಲತರ ಯೋಜನೆ ಮೀದ ರಾಜ್ಯ ಮಟ್ಟದ ಅಂತ್ಯೋದಯ ಮಾಹಿತಿ ಕಾರ್ಯಾಗಾರ ಮಡಿಕೇರಿರ ಗೌಡ ಸಮಾಜ ಸಭಾಬಾಡೆಯಲ್ಲಿ ನಡಪ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಪಿಂಜ ಸಹಕಾರ ಇಲಾಖೆ ಕೂಟಾದ ಮೇಲೆ ನಾಳೆ ಪೊಲಕ 10 ಗಂಟೆಗೆ ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಾಡೆಯಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಯಕ್ಕೆ ಸಹಕಾರ ಸಂಘದ ಕಾಯ್ದೆ ತಿದ್ದುಪಡಿ ಪಿಂಜ ಆದಾಯ ತೆರಿಗೆ ಮೀದ ಶಿಕ್ಷಣ ಕಾರ್ಯಕ್ರಮ ನಡಪ. ಜಿಲ್ಲೆಯ ಪುದಿಯ ಪೊಲೀಸ್ ವರಿಷ್ಠಾಧಿಕಾರಿ ಆಯಿತು ಅಧಿಕಾರ ವಹಿಸಿಯಂಡ ಮಲಚಿರ ಅಯ್ಯಪ್ಪ ಅವು ಜಿಲ್ಲೆಯಲ್ಲಿ ಶಾಂತಿ ಕಾನೂನು ಸುವ್ಯವಸ್ಥನ ಕಾತೋದಲ್ಲತೆ ಪೊಂಗ ಮಕ್ಕ ಪಿಂಜ ಪೆರಿಯ ನಾಗರಿಕಂಗಡ ರಕ್ಷಣೆಗೆ ಇಲಾಖೆ ಏರ ಮೆಹನತ್ತು ಕೊಡಪಂದಣ್ಣಿತು. ಜಿಲ್ಲೆಯಲ್ಲಿ ವೃತ್ತಿಪರ ಶಿಕ್ಷಣದ ಆದ್ಯತೆ ಕಾಲತ್ತು ಪಡಚಂಡುಳ್ಳ ಮಾಜಿ ಪಟ್ಟಾಳಕಾರಡ ಮಕ್ಕಳು ಕೇಂದ್ರೀಯ ಸೈನಿಕ ಮಂಡಳಿಯಿಂದ ಪ್ರಧಾನಮಂತ್ರಿ ಶಿಷ್ಯ ವೇತನಕ್ಕೆ ಅರ್ಜಿ ಹಾಕಿತು. 2021-22 ಸಾಲರ ಪ್ರವೇಶ ತಡ ಆನ ಮಾರಿಪತ್ತು ಇದೇ 28 ಅರ್ಜಿ ಕೊಡಪಕ್ಕೆ ಆಕಿರಿ ನಾಳ 5 ತಿಂಜನ ಇದೀಗ ಮಾರ್ಚ್ 31 ತನ ಮಿಂಜಕ್ಕೆ ತೆರಕಿತು ಎಂದು ಸೈನಿಕ ಕಲ್ಯಾಣ ಪಿಂಜ ಪುನರ್ವಸತಿ ಇಲಾಖೆರ ಜಂಟಿ ನಿರ್ದೇಶಕಂಗ ಅರಿಚಿಟ್ಟಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿರ ಆದನೆಲ್ಲೂ ನಾಳೆ ಪೊಲಕ 10 ಗಂಟೆಗೆ ಅರೆಭಾಷೆ ಸಂಸ್ಕೃತಿ ಶಿಬಿರತರ ಉದ್ಘಾಟನಾ ಸಮಾರಂಭ 27 ಮಜ್ಜನ 2 ಗಂಟೆಗೆ ಆಕಿರಿ ಸಮಾರಂಭ ನಡಪ. ಇಲ್ಲಿಗೂ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು.